ತೋಡಿದರೆ ಕೆರೆ ಆಳ ನಮ್ಮ ಕೃಷಿಗೆ ಅನುಕೂಲ, ತೋಡಿದರೆ ಕೆರೆ ಆಳ ನಮ್ಮ ಕೃಷಿಗೆ ಅನುಕೂಲ. ಕೆರೆ ನಮ್ಮ ಹಿರಿಯರ ಬಳುವಳಿಯು ಮುಂದಿನ ಪೀಳಿಗೆಗೆ ಉಳಿಯುವುದು, ಕೆರೆ ನಮ್ಮ ಹಿರಿಯರ ಬಳುವಳಿಯು ಮುಂದಿನ ಪೀಳಿಗೆಗೆ ಉಳಿಯುವುದು. ಜಲ ಸಂವರ್ಧನೆ ಬಂದೈ ತಣ್ಣ, ಸಿರಿ ಸಮೃದ್ಧಿಯ ತಂದೈ ತಣ್ಣ. ಹೇ ಜಲ ಸಂವರ್ಧನೆ ಬಂದೈ ತಣ್ಣ, ಸಿರಿ ಸಮೃದ್ಧಿಯ ತಂದೈ ತಣ್ಣ. ಕೆರೆಯಲ್ಲಿ ನೀರಿದ್ರೆ ಚೆನ್ನ, ಹೊಲದಲ್ಲಿ ಹಸಿರಿದ್ರೆ ಚೆನ್ನ. ಕೆರೆಯಲ್ಲಿ ನೀರಿದ್ರೆ ಚೆನ್ನ, ಹೊಲದಲ್ಲಿ ಹಸಿರಿದ್ರೆ ಚೆನ್ನ. ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ ಉಸಿರು. ಇದ್ದರೆ ಕೆರೆ ತೋಪು ಹಸಿರು, ಬರುವುದು ಊರಿಗೆ ಉಸಿರು. ಜಲ ಸಂವರ್ಧನೆ ಬಂದೈ ತಣ್ಣ, ಸರಿ ಸಮೃದ್ಧಿಯ ತಂದೈ ತಣ್ಣ. ಜಲ ಸಂವರ್ಧನೆ ಬಂದೈ ತಣ್ಣ, ಸಿರಿ ಸಮೃದ್ಧಿಯ ತಂದೈ ತಣ್ಣ. ಕೆರೆ ಉಳಿದರೆ ಹಳ್ಳಿ ಉಳಿದಂತೆ, ಕೆರೆ ಅಳಿದರೆ ಹಳ್ಳಿ ಅಳಿದಂತೆ. ಕೆರೆ ಉಳಿದರೆ ಹಳ್ಳಿ ಉಳಿದಂತೆ, ಕೆರೆ ಅಳಿದರೆ ಹಳ್ಳಿ ಅಳಿದಂತೆ. ಜಲ ಸಂವರ್ಧನೆ ಬಂದೈ ತಣ್ಣ, ಸಿರಿ ಸಮೃದ್ಧಿಯ ತಂದೈ ತಣ್ಣ. ಕೇಳಿ ಜಲ ಸಂವರ್ಧನೆ ಬಂದೈ ತಣ್ಣ, ಸಿರಿ ಸಮೃದ್ಧಿಯ ತಂದೈ ತಣ್ಣ. ನಮಗೆ ಸಿರಿ ಸಮೃದ್ಧಿಯ ತಂದೈ ತಣ್ಣ, ಊರಿಗೆ ಸಿರಿ ಸಮೃದ್ಧಿಯ ತಂದೈ ತಣ್ಣ. ಬಡತನ ಹಗೆತನ ಊರೆಲ್ಲ ಬಡತನ ಹಾಗೆತನ ಊರೆಲ್ಲ ನಡುಗಿವೆ ಕಾಡಿನ ಜೀವಗಳು.